ಮೊದ್ಲೆಲ್ಲ ದೂರ ತಗೊಂಡ್ ಹೋಗ್ಬೇಕಾಗಿತ್ತು, ಇಲ್ಲಿ ಗೋವಾ ಇಲ್ಲ ಬೇರೆ ಕಡೆ ತಗೊಂಡ್ ಹೋಗ್ಬೇಕಾಗಿತ್ತು. ಅದಕ್ಕೆ ಜಾಸ್ತಿ ಕಬ್ಬು ಮಾಡೋಣ ಅಂತೇಳಿ 3 ಎಕರೆ ಸಮೀಪ ಕಬ್ಬು ಮಾಡಿದ್ದೆವು. ಆಮೇಲೆ ತೋಟಗಾರಿಕೆ ಬೆಳೆಗಳಾದ ಇದು ಗೋಡಂಬಿ, ಮಾವಿನ ಹಣ್ಣು, ಆಮೇಲೆ ಪಪ್ಪಾಯಿ ಗಿಡ, ಆಮೇಲೆ ನುಗ್ಗೆಕಾಯಿ ಗಿಡ, ಆಮೇಲೆ ಸ್ವಲ್ಪ ತರಕಾರಿ, ಇದೆಲ್ಲ ಸ್ವಲ್ಪ ಮಿಕ್ಸ್ 1 ಎಕರೆ ಸುಮಾರು ಇದು ಮಾಡಿದೆ. ಆಮೇಲೆ ನಮ್ಮ ತರಕಾರಿ ಜೊತೆ ಇದು ಆಯ್ತು, ಗೋಡಂಬಿ ಎಲ್ಲ ಇದೆಲ್ಲ ಆಯ್ತು, ನಮ್ ತಿನ್ಲಿಕ್ಕೂ ಆಯ್ತು. ತರಕಾರಿ ಜಾಸ್ತಿ ಮಾರ್ಕೆಟ್ ತಗೊಂಡ್ ಬರ್ಲಿಕ್ಕೆ ಇದಾಗಲ್ಲ, ನಮ್ಮ ಹೊಲದಲ್ಲಿ ಬೆಳೆದಿದ್ದು ನಮಗೂ ಇದಾಗತ್ತೆ. ಅದಕ್ಕೆ ಇದಾಗಿ ಅದಕ್ಕೂ ಕೂಡ ಮಾಡಿದೆವು. ಸ್ವಲ್ಪ ಸುತ್ತಲೂ ಅದು ಹತ್ತಿ ಮತ್ತು ಭತ್ತ ಹಾಕಿದ್ರಲ್ಲ ಸ್ಟಾರ್ಟಿಂಗು, ಅವರು ಮಾವಿನ ಗಿಡ ಮೊದಲೇ ಹಾಕಿದ್ರು. ಆಮೇಲೆ ಎಲ್ಲ ಹಾಕಿದ್ರು, ಸೆಂಟ್ರ್ ಸೆಂಟ್ರ್ ಸೆಂಟ್ರ್ ಎಲ್ಲ ಕಡೆ ಒಂದು 50 ಕ್ಕಿಂತ ಮೇಲೆ 70 ಗಿಡ ಹಾಕಿದ್ರು ಸರ್. ಆಮೇಲೆ ನಾವೇನು ಮಾಡಿದೆವು, ಸೆಂಟ್ರ್ ಇದ್ದು ಇದ್ದಿದ್ದು ಎಲ್ಲ ಗಿಡ ಕಟ್ ಮಾಡಿದೆವು. ಸಣ್ಣ ಸಣ್ಣ ದೊಡ್ಡಾದ್ಮೇಲೆ ಆಮೇಲೆ ಏನು ಬೆಳೆ ಮುಂದೆ ಹೋಗಿ ಯಾವ ಬೆಳೆ ಬರೋದಿಲ್ಲ ಅಂತೇಳಿ ಸೈಡಿಗೆ ಇರೋದು ಅಷ್ಟೇ ಇಟ್ಕೊಂಡು ಆಮೇಲೆ ಸೆಂಟ್ರ್ ಕಬ್ ಹಾಕಿದ್ವು. ಯಾಕಂದ್ರೆ ಗಾಳಿ ನಮ್ಮ ಕಡೆ ಎಲ್ಲ ಇದ ಗಾಳಿ ಜಾಸ್ತಿ ಬರುತ್ತೆ ಸರ್, ಗಾಳಿ ಜಾಸ್ತಿ ಬಂದ್ಮೇಲೆ ಕಬ್ಬೆಲ್ಲ ಬಿದ್ದು ಹೋಗ್ಬಿಡುತ್ತೆ, ಬಿದ್ದು ಹೋದ್ರೆ ಕಬ್ಬ ಇಳುವರಿ ಜಾಸ್ತಿ ತೂಕ ಬರಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಹಂಗೆ ಆಗ್ತಿತ್ತು, ಬೇರೆಯವ್ರದ್ದೆಲ್ಲ ನೋಡಿದ್ರೆ ಕಬ್ಬು ನಿಂತಿದ್ದು ಕಬ್ಬು ನೋಡಿದರೆ ಮತ್ತೆ ಬಿದ್ದಿದ್ದು ಕಬ್ಬಿಗೆ ಕಂಪೇರ್ ಮಾಡಿದೆ, ಬೆಳೆ ಹಂಗೆ ಇದ್ರು ತೂಕ ಕಡಿಮೆ ಬರೋದು. ಅದರ ಸಲುವಾಗಿ ನಾನು ಅದು ಪ್ಲಾನ್ ಮಾಡಿದೆ, ಸೈಡ್ ಇರೋ ಗಿಡ ಮಾತ್ರ ಕಟ್ ಮಾಡೋದು ಬೇಡ ಅಂತೇಳಿ ಅದನ್ನು ಹಂಗೆ ಇಟ್ಟಿದ್ದೆ. ಗಾಳಿ ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಸರ್. ನಮ್ಮ ಹೊಲಕ್ಕೆ ನೋಡಿದರೆ ಬೇರೆಯವ್ರ ಹೊಲಕ್ಕೆ ನೋಡಿದರೆ ನಮ್ಮ ಕಬ್ಬು ಬೆಳುತ್ತೆ, ಖರೆ ಜಾಸ್ತಿ ಬೆಳೆಯಲ್ಲ ಸರ್, ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಬೆಳೆಯುತ್ತೆ. ಅಂದರೆ ಗಾಳಿ ಎಲ್ಲಿ ಜಾಸ್ತಿ ಹೋಗುತ್ತೆ ಅಲ್ಲಿ ಸ್ವಲ್ಪ ಬೆಳೆಯುತ್ತೆ, ಅದರಿಂದ ಅದು ಸ್ವಲ್ಪ ಸ್ವಲ್ಪ ಅನುಕೂಲ ಆಗಿದೆ ಸರ್. ಅದರ ಜೊತೆಗೆ ಈಗ ಹತ್ತಿ ಹಾಕೋದು ಬಿಟ್ಬಿಟ್ರಿ? ಹತ್ತಿ ಹಾಕೋದು ಬಿಟ್ಬಿಟ್ಟಿದೆ ಸರ್, ಬೋರ್ವೆಲ್ 2 ಬೋರ್ವೆಲ್ ಹಡಿಸಿದ್ದೇವೆ ಸರ್, ಅದರಿಂದ ಚಲೋ ಆಗಿದೆ ಸರ್. ಡ್ರಿಪ್ ಮಾಡಿದ್ದಾನ? ಡ್ರಿಪ್ ಮಾಡಿದೆ ಸರ್, ಇಲಾಖೆಯಿಂದ ಸಬ್ಸಿಡಿ ಅದೆಲ್ಲ ಕೊಟ್ಟಿದ್ದು ಸಿಕ್ಕಿದೆ ಸರ್. ಮೊದಲೆಲ್ಲ ಡ್ರಿಪ್ ಇಲ್ಲದೆ ಇಲ್ಲಿ 1 ವರ್ಷ ಮೊದಲು ಡ್ರಿಪ್ ಇಲ್ಲದೆ ಹಂಗೆ ಮಾಡಿದೀವಿ, ಅಷ್ಟೊಂದು ಬೆಳೆ ಇಳುವರಿ ಬರ್ತಾ ಇರಲಿಲ್ಲ, ಸುಮಾರು 40 ಟನ್ ಮಟ್ಟ ಅಷ್ಟೇ ಎಕರೆಗೆ ಬರ್ತಿತ್ತು. ಆಮೇಲೆ ಡ್ರಿಪ್ ಮಾಡಿದ್ಮೇಲೆ 65-70 ಸುಮಾರು ಬಂದಿದೆ. ಆ ಡ್ರಿಪ್ ನಮ್ಮ ಡೈರೆಕ್ಟ್ ಬೋರ್ವೆಲ್ ಇಂದ ಮಾಡ್ತಿದ್ದೆ ಇಷ್ಟೇ ವರ್ಷ. ಆಮೇಲೆ ಮುಂದಿನ ವರ್ಷ ನಮ್ದು ಪ್ಲಾನ್ ಹೊಂಡ ತೊಡಿಸಿ ಅದರಲ್ಲಿ ಮೀನು ಕೂಡ ಬಿಟ್ಟು ಅದರಲ್ಲಿ ನಮ್ದು ಜೈವಿಕ ಗೊಬ್ಬರ ಎಲ್ಲ ಅದರಲ್ಲಿ ಇದು ಸಗಣಿ ಗಿನಿ ಮೂತ್ರ ಇದೆಲ್ಲ ಆಯ್ತು ಅದರಲ್ಲಿ ಹಾಕಿಸಿ ಇದು ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ಮುಂದಿನ ವರ್ಷ. ಆಮೇಲೆ ನಮ್ದು ಆಕಳು ಒಂದು 4 ಇದೆ ಸರ್, ಮೊದಲು ಒಂದೇ ಇತ್ತು, ಅದರದ್ದೇ ಮರಿ ಆಗಿ ಸುಮಾರು 8 ವರ್ಷದಿಂದ ಒಂದು 4 ಮರಿ ಆಗಿದೆ. ಅಂದ್ರೆ ಅದು ಈಗ ಹಾಲು ಹಿಂಡ್ತಾ ಇದೆ, 4 ಇದು ಗಂಡ ಜಾತಿ 4 ಹೆಣ್ ಜಾತಿ ಹಾಕಿತ್ತು. ಅದು ಆ 4 ಹೆಣ್ ಜೊತೆದು ನಮ್ಗೆ ಅನುಕೂಲ ಆಗಿದೆ, ಅದು 4 ಆಗಿರೋದ್ರಿಂದ ನಮ್ಗೆ ಅದರದ್ದು ಸಗಣಿ ಆಗ್ತಾ ಇದೆ, ನಮ್ಗೆ ಮಾರ್ಲಿಕ್ಕೂ ಆಯ್ತು, ನಮ್ಗೆ ಮನೆಯಲ್ಲಿ ಕೂಡ ಯೂಸ್ ಆಯ್ತು, ಚಲೋ ಅದು ಕೂಡ ಆಗಿದೆ. ಮತ್ತೆ ಇಲ್ಲಿ ನಾವು ಏನು ಇದಾಕಿದೆಲ್ಲ ಗಂಡು ಕೊರೋನು ಬೆಳೆಸ್ತಾ ಇದ್ರ? ಇಲ್ಲ ಸರ್, ಅದಕ್ಕೊಂದು ಮಾರ್ಬಿಟ್ಟಿದೆ ಸರ್. ಆಮೇಲೆ ಅದರಿಂದ ಇದು ಮಾವಿನ ಗಿಡ ಏನಿದೆ ಅಲ್ಲ ಸರ್, ಮಾವಿನ ಗಿಡ ಅದ ಚಿಕ್ಕ ಸೊಪ್ಪ ಇದೆ, ಅದು 4 ಇದೆ ಸರ್. ಆಮೇಲೆ ಇದ ಗೋಡಂಬಿ ಒಂದು 10 ಗಿಡ ಇದೆ, ಅದರ ಕೆಳಗಡೆ ನಾವು ಸರ್ಕಾರಿ ಹುಲ್ಲು ಹಾಕಿದ್ದೀವಿ ಸರ್, ದನಗಳಿಗೆ ಆಗಲಿ ಅಂತೇಳಿ. ಅಂದ್ರೆ ಯಾಕಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ತಿರುಗಾಡಿಕೆ ಒಂದು ತೊಗೊಂಬರ್ಲಿಕ್ಕೆ ಆಗಲ್ಲ ಸರ್. ಮತ್ತೆ ಇದು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತಾರೆ ಸರ್ ಇದರಲ್ಲಿ ಸರ್ಕಾರಿ ಹುಲ್ಲಿನಲ್ಲಿ, ಅದಕ್ಕೆ ಅದನ್ನು ಕೂಡ ಹಾಕಿದ್ವಿ, ಅದರಲ್ಲಿ ಕೂಡ ಡ್ರಿಪ್ ಹಾಕಿದ್ವಿ. ಮಳೆಗಾಲ ಮತ್ತು ಬೇಸಿಗೆಕಾಲ 2 ಟೈಮಲ್ಲಿ ಸಿಗುತ್ತೆ ಅದು. ಹಾ ಸರ್, ಅದರಿಂದ ತುಂಬಾ ಅನುಕೂಲ ಆಗಿದೆ. ಮೊದಲೆಲ್ಲ ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ತಗೊಂಬಂದು ಹಾಕ್ತಿದ್ರು, ಅದರಿಂದ ಹಾಲು ಕೂಡ ಜಾಸ್ತಿ ಬರ್ತಿರ್ಲಿಲ್ಲ ಅವಾಗ, ಇಂತಿದ್ದಿಲ್ಲ ಆಕಳು. ಹಾಲು ಕೂಡ ಸುಮಾರು 1 ಟೈಮಲ್ಲಿ 5 ಲೀಟರ್ ಮಟ್ಟ ಹಿಂಡತ್ತೀವಿ ಅವಾಗ. ಹಾ, ಮತ್ತೆ ಒಣ ಹುಲ್ಲು ಸ್ವಲ್ಪ ಖರೀದಿ ಮಾಡ್ತೇವೆ ಮಳೆಗಾಲದಲ್ಲಿ, ಈ ಬೇಸಿಗೆ ಕಾಲದಲ್ಲಿ. ಅದು ಆಯ್ತು ಇದು ಆಯ್ತು ಒಂದೇ ಟೈಪ್ ಕೊಟ್ಟರು ಸರಿ ಆಗಲ್ಲ ಅಂತೇಳಿ ಅದು ಕೊಡ್ತೀವಿ. ಮತ್ತೆ ಅದೇ ಮೆಕ್ಕೆಜೋಳದ್ದು ಅದು ಹಂಗೆ ಬಿಟ್ಟಿರ್ತಾರೆ, ಮೆಕ್ಕೆಜೋಳ ಹರ್ಕೊಂಡ್ಮೇಲೆ ಅದನ್ನು ಕೂಡ ತಂದು ಮಿಷಿನಲ್ಲಿ ಹಾಕಿ ಅದು ಕೂಡ ಹಾಕ್ತೀವಿ ಸರ್. ಆಮೇಲೆ ಹೊಟ್ಟೆ ಗಿಟ್ಟು ಸ್ವಲ್ಪ ಸಿಗತ್ತೆ, ಅದು ಬೇರೆ ಹೊಲದಿಂದ ಸ್ವಲ್ಪ ರೊಕ್ಕ ಕೊಟ್ಟು ತೊಗೊಂಬಂದು ಹಾಕ್ತೀವಿ ಸರ್. ಅಂದ್ರೆ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಆಕಳೆಲ್ಲ, ಅದು ಕೂಡ ಹಾಕ್ತೀವಿ ಸರ್. ಅಂದ್ರೆ ನಾವು ಅವಕ್ಕೆ ಆಹಾರ ಹೆಂಗ್ ಕೊಡ್ತೀವಿ, ಅವುಗಳನ್ನ ಹೆಂಗ್ ನೋಡ್ಕೊಂತೀವಿ, ಚಾಕ್ರಿ ಮಾಡೋದು ಬಹಳ ಮುಖ್ಯ. ಚಾಕ್ರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್. ಅಂದ್ರೆ ನಾವು ಅದಕ್ಕೆ ಆಹಾರ ಕೊಡೋದು, ಅದಕ್ಕೆ ಅದನ್ನ ನೋಡ್ಕೊಳ್ಳೋದು ಕರೆಕ್ಟ್ ಆಗಿ, ಮತ್ತೆ ಇದ ತೊಳೆಯೋದು ಡೈಲಿ ತೊಳೆದ್ರೂ ಏನು ಪರವಾಗಿಲ್ಲ ಸರ್. ನಮ್ಮ ಬೋರ್ವೆಲ್ ಇದೆ, ದಿನಾಲು ತೊಳಿತೀವಿ, ಅದೇ ನೀರು ಬಿಟ್ಟಿದ್ರೆ ಹೊಲಕ್ಕೆ ಹೋಗುತ್ತೆ, ಅಲ್ಲಿ ವೇಸ್ಟ್ ಏನಾಗಲ್ಲ. ಅದಕ್ಕೆ ದಿನಾಲು ತೊಳಿತೀವಿ ಸರ್, ಜಾಸ್ತಿ ಟೈಮ್ ಆಯ್ತಲ್ಲ, ಬಾ ಅಂದ್ರೆ 10-15 ನಿಮಿಷ ತೊಗೊತ್ತೆ, 1 ಅಕ್ಕಳು ಒಂದು ತಾಸು ತೊಗೊಂಡ್ರೆ ಅದಕ್ಕೆ ಹೆಲ್ದಿ ಆಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದು ಕೂಡ ಅದರ ಕಾಳಜಿ ಚೆನ್ನಾಗಿ ತಗೊಂತೀವಿ ಸರ್. ಅದ್ರ ಮೈ ಮೇಲೆ ಕೈಯಾಡಿಸೋದ್ರಿಂದ ಅಥವಾ ಉಜ್ಜೋದ್ರಿಂದ ಅಥವಾ ಮಸಾಜ್ ಮಾಡ್ದಂಗ ಆಗುತ್ತೆ, ಸ್ವಲ್ಪ ಅದಕ್ಕೆ ರಕ್ತ ಸಂಚಾರ ಆಗಿರ್ಬೋದು ಏನಾದ್ರು, ಒಟ್ಟಿನಲ್ಲಿ ನಮ್ಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೋ ಅವ್ರಿಗೂ ಆಗಬಹುದು ಏನೋ ಅನ್ನೋ ಅಂಶ ಮಟ್ಟಿಗೆ. ಹಾ ಸರ್ ಅದು ಒಂದು ಜೀವಿ ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ಪ್ರಾಬ್ಲಮ್ ಏನೋ ಇರಬಹುದು ಅಂತೇಳಿ ಅದನ್ನ ಬಾಯಲ್ಲಿಂದ ಮಾತಾಡೋದಿಲ್ಲ ಸರ್. ನಾವಾಗಿ ನಮ್ಮ ಬಗ್ಗೆ ಹೆಂಗ್ ಕಾಳಜಿ ತಗೋದು, ಅದ್ರ ಬಗ್ಗೆ ಹೆಂಗ್ ಕಾಳಜಿ ತಗೊಂಡ್ರೆ ಒಳ್ಳೇದಂತೇಳಿ ಅದೇ ಪ್ರಕಾರ ಅದ್ರ ಬಗ್ಗೆ ನಾವು ಕಾಳಜಿ ತಗೋತೀವಿ ಸರ್. ಎಷ್ಟೋ ಜನ ಆಕಳಾಗ್ಲಿ ಎಮ್ಮೆ ಆಗ್ಲಿ ಸುಮ್ಮನೆ ಬಿಟ್ಟು ಬಿಡ್ತಾರೆ ಹೊರಗೆ, ಅವು ಎಲ್ಲೋ ಅಡ್ಡಾಡ್ಕೊಂಡು ಹೋಗ್ತವು, ಅರಣ್ಯದಾಗ ಹೋಗಿ ಏನೇನೋ ತಿನ್ಕೊಂಡು ಮತ್ತೆ ಸಂಜೆಗೆ ಬರ್ತಿರ್ತವು. ನೀವು ಹಂಗೆ ಮಾಡಲ್ಲ? ಹಂಗೆ ಮಾಡೋದಿಲ್ಲ ಸರ್. ಹಂಗೆ ಮಾಡಿದರೆ ಅದಕ್ಕೆ ಬೇಕಾಬಿಟ್ಟಿ ಬಿಟ್ಟಂಗೆ ಆಗುತ್ತೆ ಸರ್. ಅದಕ್ಕೆ ಎಲ್ಲಿ ಏನು ಸಿಗುತ್ತೆ ಅಷ್ಟು ಸ್ವಲ್ಪ ತಿನ್ಕೊಂಡು ಬರುತ್ತೆ. ಆರೋಗ್ಯ ಸರಿಯಾಗಿರಲ್ಲ ಸರ್. ಎಲ್ಲಿ ಹೋಗ್ಬೇಕು? ಹೋದರೆ ಕಾಡಿಗೆ ಹೋಗ್ಬೇಕು ಸರ್. ಅಲ್ಲಿ ಏನೆಲ್ಲ ಆಲ್ಮೋಸ್ಟ್ ಎಲ್ಲ ಗಿಡ ಬೆಳೆದಿರ್ತವೆ, ಅಂತ ಎಂಥ ತಪ್ಪಲ ಅಷ್ಟು ತಿನ್ಕೊಂಡು ಬರುತ್ತೆ. ಆಮೇಲೆ ಅದಕ್ಕೆ ಏನು ಅಷ್ಟೊಂದು ಇದು ಆಗಲ್ಲ ಸರ್, ಕೇರ್ ತಗೊಂಡಂಗೆ ಆಗಲ್ಲ ಸರ್. ಅದು ಹಾಲು ಇದು ಅಷ್ಟು ಕೊಡ್ಲಿಕ್ಕೆ ಇದಾಗಲ್ಲ ಮೋಸ್ಟ್ಲಿ. ಮತ್ತೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ, ಅಥವಾ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡೋ ಸಂಭವ ಇರುತ್ತೆ ಸರ್. ಅಲ್ಲ ಹೌದು ಸರ್, ಹಂಗೆಲ್ಲನೂ ಆಗಿರ್ತಾವ ಸುಮ್ಮನೆ ಬಿಟ್ಟುಬಿಟ್ಟವ್ರಿಗೆ? ಹೌದು ಸರ್, ಅಷ್ಟ ಹಂಗೂ ಆಗಿರುತ್ತೆ ಸರ್. ಮೋಸ್ಟ್ಲಿ ಅದು ಆ ಥರ ಆಗಿದ್ರು ನಾವು ಸಹ ಕೇಳಿದ್ದೇವೆ ಸರ್. ಈಗ ನಿಮ್ಗೆ ಹಾಲಿನಿಂದ ಆದಾಯ ಬರುತ್ತೆ, ಕಬ್ಬು ವರ್ಷಕ್ಕೆ ಒಂದ್ಸಲ ಬರುವಂತ ಬೆಳೆ, ಮತ್ತೆ ಭತ್ತ ಒಂದ್ ಸ್ವಲ್ಪ ಹಾಕಿರ್ತೀರಿ? ಭತ್ತ ಮೊದ್ಲಿತ್ತು ಸರ್, ಆಮೇಲೆ ಫ್ಯಾಕ್ಟ್ರಿ ಆಗಿದ್ರಿಂದ ನಾವು ಇಲ್ಲೇ ಜಾಸ್ತಿ ಕಬ್ಬು ಹಾಕಿದ್ವಿ ಸರ್. ಅದ ಮೊದ್ಲ ಬರೋ ಕಬ್ಬಿಗಿಂತನೂ ಈಗ ಬರೋ ಕಬ್ಬು ಇಳುವರಿ ಜಾಸ್ತಿ ಆಗಿದೆ ಸರ್. ಟ್ರಿಪ್ ಮಾಡಿದ್ರಿಂದ ನಮ್ಗೆ ಇಳುವರಿ ಜಾಸ್ತಿ ಬೇಕಿದೆ. ಈಗ ಮೊದ್ಲ 40 ಟನ್ ಅಷ್ಟೇ ಬರ್ತೀವಿ ಸರ್, ಹಂಗೆ ನಾವು ಸ್ಪ್ರಿಂಕ್ಲರ್ ಇಂದ ಬಿಡೋದ್ರಿಂದ. ಆಮೇಲೆ ಟ್ರಿಪ್ ಮಾಡಿದ್ರಿಂದ ನೀರಿನ ಅವಶ್ಯಕತೆನೂ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅಂದ್ರೆ ವೇಸ್ಟ್ ಆಗಲ್ಲ ಅಲ್ಲಿ ಇಲ್ಲಿ ನೀರು. ಅದರಿಂದ ಮತ್ತೆ 65-70 ಸುಮಾರು ಬರುತ್ತೆ ಸರ್ ಎಕರೆಗೆ. ನೀರಾವರಿ ಕಡಿಮೆ ಇದೆ, ಆದರೂ ಅಷ್ಟು ಟ್ರಿಪ್ ಮಾಡಿದ್ರಿಂದ ನಮ್ದು ಮಾರ್ಚಿಂದ ಮೇ ಮಟ್ಟ ಸ್ವಲ್ಪ ನೀರು ಕಡಿಮೆ ಕಟ್ಟಾದಂಗೆ ಆಗಿಬಿಡುತ್ತೆ ಸರ್. ಸ್ವಲ್ಪ ಸ್ವಲ್ಪ ಅರ್ಧ ತಾಸು ಬರುತ್ತೆ, ಮತ್ತೆ ಇದು ಬಂಚಲ್ ಆಗುತ್ತೆ. ಸೊ ಒಂದು ತಾಸಿಗೆ ಒಂದ್ಸಲ ಅರ್ಧ ತಾಸು ಚಾಲು ಮಾಡೋದು ಅಷ್ಟೇ ಸರ್. ಅದಕ್ಕೆ ಡ್ರಿಪ್ ಮಾಡಿದ್ರಿಂದ ಅದಕ್ಕೆ ಸಾಕಾಗುವಷ್ಟು ನಾರ್ಮಲ್ ಒಂದು ಪರವಾಗಿಲ್ಲ ಅನ್ನೋಷ್ಟು ಮತ್ತೆ ಎಲ್ಲಿ ಸಿಗ್ತಾ ಇದೆ ನೀರು ಡ್ರಿಪ್ ಮಾಡಿದ ಕಾಪಾಡ್ಕೊಳ್ಳಲ್ಲಿ ಅನುಕೂಲ ಆಗ್ತಾ ಇದೆ ಸರ್. ಇಷ್ಟೆಲ್ಲಾನು ನಾವು ಹೊಲದಲ್ಲಿ ತೋಟದಲ್ಲಿ ಪಶು ಸಂಗೋಪನೆ ಇವೆಲ್ಲವನ್ನು ಮಾಡ್ಕೋವಂತ ನೆಮ್ಮದಿ ಅನ್ಸುತ್ತಾ ಕೃಷಿ ಬದುಕು? ಹಾ ಸರ್, ನೆಮ್ಮದಿ ಅನ್ಸುತ್ತೆ ಸರ್. ಅಂದ್ರೆ ನಾವು ಎಲ್ಲಾ ರೀತಿಯಿಂದ ಮಾಡಿದ್ರಿಂದ ನಮಗೂ ಕೂಡ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಸರ್. ಪಶು ಪಕ್ಷಿಗಳಿಗಾಗತ್ತು ಅಥವಾ ಅದು ಕೂಡ ನೋಡ್ಲಿಕ್ಕೂ ಚೆನ್ನಾಗಾಯ್ತು, ಅವಕ್ಕೆ ಅವುಗಳಿಗೆ ಒಂದು ಜೀವಕ್ಕೆ ಇದು ಆಯ್ತು, ಹೊಟ್ಟೆ ಪಾಡಿಗೆ ಇದಾಯ್ತು, ಪಕ್ಷಿ ಆಯ್ತು, ನಮ್ಮ ಹಣ್ಣು ಏನಾದರೂ ಮಾಡಿದ್ರು ನಮಗೂ ಕೂಡ ಆಯ್ತು, ಎಲ್ಲ ಆಯ್ತು, ಸೌಂದರ್ಯನೂ ಆಯ್ತು ಸರ್, ಎಲ್ಲ ಜೀವಿಗಳಿಗೂ ಅನುಕೂಲ ಆಯ್ತು, ಎಲ್ಲ ರೀತಿಯಿಂದ ಒಳ್ಳೆದಾಯ್ತು ಸರ್. ಈ ಹಣ್ಣು ಹಂಪಲ ಮಾರ್ಲಿಕ್ಕೂ ಅಥವಾ ಮನೆಗೆ ಅಷ್ಟೇ ಸಾಕು? ಮಾರ್ಲಿಕ್ಕೂ ತಗೊಂಡೋಗ್ತೀವಿ ಸರ್. ನಮ್ಗೆ ತರಕಾರಿ ಬೆಳೆದಿರ್ತೇವಲ್ಲ ಸರ್, ಸುಮಾರು ಒಂದು 10 ಸಮೀಪ ತರಕಾರಿ ಬೆಳೆದಿದೆ ಸರ್. ಆ ತರಕಾರಿನೂ ಅದ್ರ ಜೊತೆಗೆ ಹಣ್ಣು ಕೂಡ ಇರುತ್ತಲ್ಲ ಸರ್. ಆ ತರಕಾರಿ ಒಂದೇ ತಗೊಂಡು ಹೋಗಲ್ಲ ಸರ್, ಹಣ್ಣು ಯಾವಾಗ ಯಾವ ಸೀಸನ್ ಅಲ್ಲಿ ಬರುತ್ತೆ ಅದು ಹಣ್ಣು ತಗೊಂಡು ಹೋಗಿರ್ತೀವಿ, ಅದ್ರ ಜೊತೆ ಅದು ಹೋಗುತ್ತೆ. ಒಂದೇ ತಗೊಂಡು ಹೋದ್ರು ಕಸ್ಟಮರು ಇದಾಗಲ್ಲ ಸರ್, ಅಟ್ರಾಕ್ಟ್ ಆಗಲ್ಲ. ಎಲ್ಲಾ ರೀತಿ ಇದು ತಂದ್ರು ಇತ್ತಂದ್ರೆ ಹಣ್ಣು ಹೇಳಿ, ನಮ್ದು ಇದು ಪಪ್ಪಾಯಿ ಗಿಡ ಇದೆ ಸರ್, ಮತ್ತೆ ನುಗ್ಗೆಕಾಯಿ ಕಾಯಿ ಇದೆ, ಇದು ಹಣ್ಣು ಅಂದ್ರೆ ಮಾವು ಇದೆ, ಸಪೋಟ ಇದೆ, ಮತ್ತೆ ಪಪ್ಪಾಯಿ ಮಾವು ಮೂರಿದೆ ಸರ್. ಬಿಟ್ರೆ ಯಾವ ಗೋಡಂಬಿ ಗಿಡ ಇದೆ. ಹಣ್ಣಿನ ಗಿಡ ಬಹಳ ಏನಿಲ್ಲ, ಬಹಳ ಅಷ್ಟೇ ಮೂರ್ ಲೈನ್ ಮಾಡಿದ್ವಿ ಸರ್, ಅದರಲ್ಲಿ ಒಂದ್ ಎಕರೆಯಲ್ಲಿ ಅಷ್ಟು ಮಾಡಿದ್ವಿ. ತರಕಾರಿ ಸೀಸನ್ ಒಳಗೆ ಅದು ಬೇಸಿಗೆ ಒಳಗೆ ಹೆಚ್ಚು ಕಡಿಮೆ ಮಾಡೋದು ಅಥವಾ ಹೇಗೆ? ತರಕಾರಿ ಎರಡು ಟೈಮ್ ಅಲ್ಲಿ ಮಾಡಿರ್ತೇವೆ ಸರ್, ಅಂದ್ರೆ ಮಲ್ಚಿಂಗ್ ಮಾಡಿ ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡಿರ್ತೇವೆ ಸರ್. ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡಿದ್ರು ನಡೀತದೆ, ಮಾಡಿಲ್ಲಾದ್ರೂ ಬಿಡ ನಡೀತದೆ. ಖರ್ಚು ಅದ ಎಷ್ಟು ನಾವು ಆಳುಗಳಿಗೆ ಎಷ್ಟು ಇದು ಮಾಡಿರ್ತೇವೆ, ಮಲ್ಚಿಂಗ್ ಖರ್ಚು ಅಷ್ಟೇ ಬರುತ್ತೆ ಸರ್. ನಾವು ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಂದ್ರೆ ನಮ್ಮ ರಂಟಿ ಇಂಟಿ ಗುಂಟಿ ಎಲ್ಲ ಇರುತ್ತಲ್ಲ ಅದನ್ನೇ ಹೊಡೆದು ಬಿಡ್ತೀವಿ. ಮಳೆಗಾಲದಲ್ಲಿ ಏನೋ ಹುದ್ದೆ ಕಂಟಿನ್ಯೂ ಒಂದೊಂದು ಟೈಮ್ ಮೂರು ತಿಂಗಳು ಕಂಟಿನ್ಯೂ ಬರುತ್ತೆ ಸರ್, ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ರಂಟಿ ಗುಂಟಿ ಹೊಡೆಯೋದು. ಅದರ ಸಂಬಂಧ ನಾವು ಮಲ್ಚಿಂಗ್ ಮಾಡಿಬಿಡ್ತೀವಿ ಮಳೆಗಾಲದಲ್ಲಿ, ಅದರಿಂದ ಅನುಕೂಲ ಆಗುತ್ತೆ ಸರ್ ಮಲ್ಚಿಂಗ್ ಮಾಡೋದು. ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡೋದು ಅನುಕೂಲ, ಅದೇ ಬೆಟರ್ ಅಂತ ಸರ್. ಅಂದ್ರೆ ನೀರು ಉಳಿ ಹೋಗ್ಬಿಡುತ್ತೆ, ನೀರು ಉಳಿ ಹೋಗ್ಬಿಡುತ್ತೆ, ಜೌಳು ಹಿಡಿಯಲ್ಲ ಸರ್, ಮತ್ತೆ ಹುಲ್ಲು ಬರಲ್ಲ. ಒಂದಕ್ಕೊಂದು ಪೂರಕವಾಗಿದ್ದವು ಐಡಿಯಾಸ್. ಹೌದು ಸರ್. ಇನ್ನು ಮುಂದೆ ನಾವು ಜಾಸ್ತಿ ಈಗ ಎಲ್ಲ ಬೇರೆ ಕಡೆ ಎಲ್ಲ ವಿಜಿಟ್ ಕಡೆ ಹೋಗಿ ತೋಟಗಾರಿಕೆ ಇಲಾಖೆಯಿಂದ ಆಯ್ತು, ಕೃಷಿ ಇಲಾಖೆಗಳಿಂದ ಆಯ್ತು ಕರೀತಿದ್ದಾರೆ. ನಮ್ಗೆ ಕಂಪ್ನಿ ಹೋಗೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಫಾದರ್ಗೆ ಅವ್ರಿಗೆ ಸ್ವಲ್ಪ ಕನ್ನಡ ಎಲ್ಲ ಸ್ವಲ್ಪ ಜಾಸ್ತಿ ಬರಲ್ಲ, ಅದಕ್ಕೆ ಅವ್ರಿಗೂ ಹೋಗ್ಲಿಕ್ಕೆ ಅನುಕೂಲ ಆಗಿಲ್ಲ. ಸ್ವಲ್ಪ ಕಂಪ್ನಿಯಲ್ಲೇ ಸ್ವಲ್ಪ ನಾವು ರಜೆ ತಗೊಂಡು ಹೋಗ್ಬೇಕಾಗಿದೆ, ಪ್ಲಾನ್ ಇದೆ. ನೆಕ್ಸ್ಟ್ ವಿಸಿಟ್ ಹೋದಾಗ ಹೋಗ್ಬೇಕಂತಿದೆ ಸರ್. ಮತ್ತೆ ಬೇರೆ ಬೇರೆ ತರ ಇದ ಬೆಳೆ ಮಾಡೋದಿದೆ, ಇದು ಅಡಿಕೆ ಆಯ್ತು, ಬಾಳೆಹಣ್ಣು ಆಯ್ತು. ಸ್ವಲ್ಪ ಟೆಕ್ನಾಲಜಿ ನೋಡಿಕೊಂಡು ಸ್ವಲ್ಪ ಯಾವ ರೀತಿ ಹೆಂಗೆ ಇದು ಸಿಗ್ತಾ ಇದೆ ಅನ್ಕೊಂಡು ಮಾಡೋ ಪ್ಲಾನ್ ಇದೆ ಸರ್. ನೆಕ್ಸ್ಟ್ ಸುತ್ತಮುತ್ತ ರೈತರನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಎಂತ ಬೆಳೆ ಮಾಡ್ಬೇಕು, ಎಷ್ಟೋ ಜನ ಬೆಳೆಯನ್ನ ಬೆಳೆದು ಕೈ ಸುಟ್ಕೊಂಡಿರ್ತಾರೆ, ಯಾಕೆ ಹಂಗಾಯ್ತು, ಮಾರುಕಟ್ಟೆ ಸಮಸ್ಯೆನೋ ಅಥವಾ ಸುತ್ತಮುತ್ತ ರೋಗ ರುಜಿನ ಅಥವಾ ಪ್ರಾಣಿ ಸಮಸ್ಯೆ ಏನ್ರ ಇದೆಯೋ ಹೇಗೆ, ಇವೆಲ್ಲಾನು ನೋಡ್ಕೋಬೇಕು. ಯಾವ್ದು ಹಾಕ್ಬೇಕು, ಯಾವ್ದು ಬೇಡ, ನಾವೇ ಮಾಡಿ ಅನುಭವ ಪಡೆಯೋದಕ್ಕಿಂತ ಬೇರೆಯವರ ಅನುಭವ ಕೂಡ ನಮಗೆ ಮುಖ್ಯನೇ. ಹೌದು ಸರ್, ನಾವು ಇಂಟ್ರೆಸ್ಟ್ ಕೊಟ್ಟರೆ ನಿಜವಾಗ್ಲೂ ಖಂಡಿತ ಆಗುತ್ತೆ ಸರ್, ನಾವು ಇಂಟ್ರೆಸ್ಟ್ ಕೊಡ್ಬೇಕು ಸರ್. ನಾವು ಯೂತ್ಸ್ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಕೊಡ್ಬೇಕು. ಹಳೆಗಾಲದವ್ರು ಸ್ವಲ್ಪ ಅವ್ರ ಶಾಲೆ ಕಲ್ತಿರಲ್ಲ ಅಷ್ಟೊಂದು, ಇದು ಅಷ್ಟು ನಾಲೆಜ್ ಇದು ಆಗಿರಲ್ಲ. ಈಗೆಲ್ಲ ಮೊಬೈಲ್ ಇದೆಲ್ಲ ಜಾಸ್ತಿ ಆಗಿದ್ರಿಂದ ನಾಲೆಜ್ ಇಂಪ್ರೂವ್ ಆಗ್ತಾ ಇದೆ ಎಲ್ಲ, ಮೋಸ್ಟ್ಲಿ ಎಲ್ಲರದು. ಅದರಿಂದ ತೊಡ್ಕೊಳ್ತಿದ್ದಾರೆ ಸರ್, ಕೃಷಿಯಲ್ಲೂ ಕೂಡ ತೊಡ್ಕೊಳ್ತಿದ್ದಾರೆ ಎಲ್ಲ. ನಿಮ್ಮೂರಲ್ಲಿ ನಿಮ್ಮಂತ ಯುವಕರು ಬಹಳ ಜನ ಕೃಷಿ ಬಗ್ಗೆ ಒಲವು ಜಾಸ್ತಿ ಇದೆ? ಹೌದು ಇದೆ ಸರ್, ಒಂದು 20% ಸುಮಾರು ಇದೆ ಸರ್ ಜಾಸ್ತಿ. ಮೊದಲೆಲ್ಲ ಕಂಪ್ನಿ ಅಂತ ಜಾಸ್ತಿ ಇದಾಗ್ತಿದ್ರು ಸರ್. ಸುಮಾರು ಈಗ 4 ವರ್ಷದಿಂದ ಸುಮಾರು ಎಲ್ಲರು ಆಲ್ಮೋಸ್ಟ್ ಆಗಿ ಕೃಷಿಯಲ್ಲೇ ತೊಗೊಳ್ತಿದ್ದಾರೆ. ಅಂದ್ರೆ ನಮ್ಮ ಯೋಜನೆಗಳು ಸುಮಾರು ಬರ್ತಿದ್ದಾರೆ ಸರ್ ಗೌರ್ಮೆಂಟ್ ಇಂದ, ನರೇಗಾ ಯೋಜನೆ ಅದು ಇದೆ ಸಿಕ್ಕಾಪಟ್ಟೆ, ಇದು ಸಬ್ಸಿಡಿನೂ ಕೂಡ ಸಿಗ್ತಾ ಇದೆ. ಕಂಪ್ನಿಲಿ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಸ್ವಂತ ಮಾಲೀಕರಾಗಬಹುದು ಅನ್ನೋ ಇದರಲ್ಲಿ ಆಲ್ಮೋಸ್ಟ್ ಬಹಳ ಜನ ಕೃಷಿಯಲ್ಲಿ ತೊಡ್ಕೊತಿದ್ದಾರೆ ಸರ್ ಯುವಕರು. ಒಳ್ಳೇದು ಶ್ರೀಧರ್ ಮನೋಹರ್ ಚೌಪಾಡಿ ಅವರೇ, ಇಷ್ಟೆಲ್ಲ ಒಬ್ಬ ಯುವಕರಾಗಿ ಕೃಷಿಯಲ್ಲಿ ನಿಮ್ಮ ಅನುಭವನ ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕಿಳುಗರೆ, ಇದುವರೆಗೂ ಹಳಿಯಾಳ ತಾಲೂಕಿನ ಸಾತ್ಮನಿಯ ಶ್ರೀಧರ್ ಮನೋಹರ್ ಚೌಪಾಡಿ ಅವರ ಕೃಷಿ ಮತ್ತು ತೋಟಗಾರಿಕೆ ಅನುಭವಗಳನ್ನು ಕೇಳಿದರೆ. ಸಂದರ್ಶಕರು ಎಚ್ಬಿ ರಾಮಣಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೆ ಬತಾಯೆ. ಕ್ವಾರಂಟೀನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೆ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೆ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೆ ಸಂಪರ್ಕ ಕರೇ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಅನ್ನದಾತಾ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ ಪ್ರಯಾಸರತ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. ಛೋಟಾ ಕಿಸಾನ್ ಬನೆ ದೇಶ್ ಕಿ ಶಾನ್, ಯೆ ಹಮಾರಾ ಸಪ್ನಾ. ದೇಶ್ ಕೆ 80% ಸೆ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೆ ಭಿ ಕಮ್ ಜಮೀನ್ ಹೈ. ಅಬ್ ದೇಶ್ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಕಿ ಶುರುವಾತ್ 24 ಫರವರಿ 2019 ಕೋ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ದ್ವಾರಾ ಕಿ ಗಯಿ ಥಿ. ಪಿಎಂ ಕಿಸಾನ್ ಯೋಜನಾ ಕಾ ಪೂರಾ ಖರ್ಚ ಭಾರತ ಸರ್ಕಾರ ವಹನ್ ಕರ್ತಿ ಹೈ. ಇಸ್ಕೆ ತಹತ್ ಲಾಭಾರ್ಥಿ ಕಿಸಾನೋ ಕೋ ಹರ್ ಸಾಲ 6,000 ರೂಪಾಯಿ ಕಿ ಸಮ್ಮಾನ ರಾಶಿ, 2,000 ರೂಪಾಯಿ ಕಿ 3 ಸಮಾನ ಕಿಸ್ತೋ ಮೇ ಸೀಧೆ ಉನ್ಕೆ ಬ್ಯಾಂಕ್ ಖಾತೋ ಮೇ ಹಸ್ತಾಂತರಿತ ಕಿ ಜಾತಿ ಹೈ. ಅಬ್ ತಕ್ 11 ಕರೋಡ್ ಸೆ ಭಿ ಅಧಿಕ ಲಾಭಾರ್ಥಿ ಕಿಸಾನೋ ಕೆ ಬ್ಯಾಂಕ್ ಖಾತೋ ಮೇ 1,58,000 ಕರೋಡ್ ರೂಪಾಯಿ ಸೆ ಅಧಿಕ ಕಿ ರಾಶಿ ಸೀಧೆ ಟ್ರಾನ್ಸ್ಫರ್ ಕಿ ಜಾ ಚುಕಿ ಹೈ. ಕಿಸ್ತೋ ಕಿ ಜಾನ್ಕಾರಿ ಕಿಸಾನೋ ಕೋ SMS ಕೆ ಮಾಧ್ಯಮ ಸೆ ದಿ ಜಾತಿ ಹೈ. ಓ ನೇರಾ ನಾಂಗ ವಂದು ಬ್ಯಾಂಕ್ಗೆ ಆಕ್ಚುಲಿ ಹೋಗಬಹುದು, ಅಂತ ಪಣತ ನಾಂಗ ವಿತ್ರಾ ಪಣಿನ ವಂದು ನಾಂಗ ವ್ಯವಸಾಯ ಮಣಿಗಳು. ಇಸ್ ಮದದ್ ಸೆ ಬುವಾಯಿ ಕೆ ಪಹಲೆ ಅಬ್ ಕಿಸಾನೋ ಕೋ ಬೀಜ್, ಖಾದ್, ಕೀಟನಾಶಕ ಔರ್ ಕೃಷಿ ಸಂಬಂಧಿ ಅನ್ಯ ಜರೂರತೋ ಕೆ ಲಿಯೆ ಸಾಹುಕಾರೋ ಕೆ ಆಗೆ ಹಾಥ್ ನಹಿ ಫೈಲಾನಾ ಪಡ್ತಾ. ಅನೆ ಏನಾ ಲಿದೆ ಮಾರೆ ಕೋಯಿ ಜೋಡೆ ಕೆ ಸಗಾ ಸಂಬಂಧಿ ಕೆ ಮಿತ್ರೋ ಜೋಡೆ ಮಾರೆ ಉಚಿನಾ ಪೈಸಾ ಲೇವಾನಿ ಜರೂರ್ ಪಡ್ತಿ ನಥಿ, ಅನೆ ಏನಾತಿ ಹೂ ಸಾರಿ ಎವಿ ಖೇತಿ ಕರಿ ಶಕು. ಇಸ್ ಯೋಜನಾ ಸೆ ಮಿಲೆ ಲಾಭ ತಥಾ ಆವೇದನ್ ಕಿ ಸ್ಥಿತಿ ದೇಖ್ನೆ ಕೆ ಲಿಯೆ ಪಿಎಂ ಕಿಸಾನ್ ಪೋರ್ಟಲ್ ಲಾಂಚ್ ಕಿಯಾ ಗಯಾ ಹೈ. ಇಸ್ ಪೋರ್ಟಲ್ ಕೆ ಮಾಧ್ಯಮ ಸೆ ಪಾತ್ರ ಕಿಸಾನ್ ಅಪನಾ ಪಂಜೀಕರಣ ಸ್ವಯಂ ಕರ್ನೆ ಕೆ ಸಾಥ್ ಸಾಥ್ ಅಬ್ ತಕ್ ಮಿಲೆ ಲಾಭ ಔರ್ ಅಪ್ನೆ ಆವೇದನ್ ಕಿ ಸ್ಥಿತಿ ಫಾರ್ಮರ್ಸ್ ಕಾರ್ನರ್ ಸೆ ದೇಖ್ ಸಕ್ತೆ ಹೈ. ಇಸ್ ಯೋಜನಾ ಕಾ ಲಾಭ ಪಾತ್ರ ಕಿಸಾನೋ ಕೋ ಹಿ ಮಿಲ್ ಸಕೆ ಇಸ್ಕೆ ಲಿಯೆ ಇಸ್ ಪ್ರಕ್ರಿಯಾ ಕೋ ಫೂಲ್ ಪ್ರೂಫ್ ಬನಾತೆ ಹುಯೆ ಇಸೆ ಆಧಾರ್ ಔರ್ ಇನ್ಕಮ್ ಟ್ಯಾಕ್ಸ್ ವೆರಿಫಿಕೇಶನ್ ಕೆ ಸಾಥ್ ಸಾಥ್ ಫಿಸಿಕಲ್ ವೆರಿಫಿಕೇಶನ್ ಸೆ ಭಿ ಜೋಡಾ ಗಯಾ ಹೈ. ಇಸ್ಕೆ ಅಲಾವಾ ಕಿಸಾನೋ ಕಿ ಸುವಿಧಾಓ ಔರ್ ಜಾನ್ಕಾರಿ ಕೆ ಲಿಯೆ ಪಿಎಂ ಕಿಸಾನ್ ಮೊಬೈಲ್ ಆಪ್ ಭಿ ವಿಕಸಿತ್ ಕಿಯಾ ಗಯಾ ಹೈ. ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಕಾ ಲಾಭ ದೇಶ್ ಕೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಕೆ ಕಿಸಾನೋ ಕೋ ಮಿಲ್ ರಹಾ ಹೈ. ಇಸೆ ಹಾಸಿಲ್ ಕರ್ಕೆ

ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು ಒಂದ್ ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಎಚ್ಐವಿ ಏಡ್ಸ್ ಬರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ ಎಚ್ಐವಿ ಏಡ್ಸ್ ಬರಬಹುದು, ಎಚ್ಚರ. ಎಚ್ಐವಿ ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ. ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ. ಅಸಮಾನತೆ ಕೊನೆಗಾಣಿಸಿ, ಏಡ್ಸ್ ಅನ್ನು ತಡೆಗಟ್ಟಿ, ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ಕ, ನನ್ ಮಗಳಿಗೆ 3 ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಆಶಕ್ಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಎನ್ಎಸ್ವಿ ಪಾಕ್ಷಿಕ, ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ನವೆಂಬರ್ 21 ರಿಂದ ಡಿಸೆಂಬರ್ 4 ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ, ಸುಲಭ, ಸುರಕ್ಷಿತ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ವಿಶ್ರಾಂತಿಯ ಅಗತ್ಯವಿಲ್ಲ. ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು. ನೆನಪಿಡಿ, ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ, ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಕುಂತಿದು ಗಾಂಧಾರಿದು. ಕುಂತಿಗೆ ಬಡವರ ಮನೆ ಮದುವೆ ಮಾಡಿಕೊಟ್ರು, ಗಾಂಧಾರಿ ಸಿರಿಮಂತ್ರ ಮನೆ ಗಂಡಗಾದ್ರು. ಲಕ್ಕ ಗಾಂಧಾರಿ ತಂಗಿಲೆ ಕುಂತ ಮಾನೋ, ಲಕ್ಕ ಗಾಂಧಾರ ಮನೆಯಲ್ಲೋ, ಲಕ್ಕ ಗಾಂಧಾರಿಯ ಕುಂತಿಲೆ ಮನೆಯಲ್ಲೋ, ಲಕ್ಕ ಗಾಂಧಾರಿಯ ಮನೆಯಲ್ಲೋ, ಲಕ್ಕ ಗಾಂಧಾರಿ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರೆ ಮಾಡೋವಾದೋ, ಅಕ್ಕ ಗಾಂಧಾರ್ಯ ಮನೆಯಲ್ಲಿ ಲಂಗ್ಲಿ ಕೇಳೆ ಗಜಗರಿ ತೋರಣವ ಮಾಡುವಾದೋ, ಗಜನೋಮಿ ಕಾರೆ ಮಾಡವಾದೋ ಕುಂತಿ ಕೇಳೆ ಲಕ್ಕನೊರು ಕರವ ಬರೋದಂದು ಜಗನಿ ಕಾರಣವೆ ಲಗತೆ ಕುಂತಿ ಕೇಳೆ ಲಕ್ಕ ಗಾಂಧಾರ್ಯ ಬರೋವಾಡೋ, ಲಕ್ಕನೊರು ಕರವ ಬರುವುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಒಗೋವಾಳೋ, ಅಕ್ಕನೊರು ಕರ್ವ ಬರುವುದೇ ಕುಂತಿ ಕೇಳೆ ಅತು ಅತಿ ಚಾಲಿ ಬರುವಾಳೋ, ಲಳತೋ ವಸ್ತು ಶಾಲೆ ಒಗದಾಳೆ ಕುಂತಿ ಕೇಳೆ ಚಿನ್ನ ಬಣ್ಣ ಎಲ್ಲ ತೊಳೋವಾಳೋ, ಅತು ಚಲಿ ಬರುವಾದ ಕುಂತಿ ಕೇಳೆ ಚಿನ್ನ ಬಣ್ಣಲ ತೊಳವಾಡೋ ಚಿನ್ನ ಬಣ್ಣಲ ತೊಳವಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋದಂದೋ ಚಿನ್ನ ಬಂಗಾರ ತೊಳವಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋವಾದೋ ಲಕ್ಕನರು ಕರುವ ಬರುದಂದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ಕಾನರು ಕರ್ವ ಬರುವರೆ ಕುಂತಿ ಕೇಳೆ ಚಾಲಿ ಪಿತ್ತಂಬರುಡೋವಾಳು ಚಾಲಿ ಪಿತ್ತಂಬರುಡವಳೆ ಕುಂತಿ ಕೇಳೆ ಕೆಮಿಯ ತುಂಬೆ ಚಿನ್ನ ಇಡೋವಾಳು ಚಾಲಿ ಪಿತ್ತಂಬರುಡವಳೆ ಕುಂತಿ ಕೇಳೆ ಕೆಮಿನೋಡೆ ಚಿನ್ನ ಚಿನ್ನ ಇಡವಳೆ ಕುಂದಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳು ಕೆಮಿನೋಡೆ ಚಿನ್ನ ಇಡವಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳು ಮುಡವಳೆ ಕುಂತಿ ಕೇಳೆ ಲಣ್ಣ ತುಂಬೆ ಕಂದ ಇಡೋವಾಳು ಮುಡಿ ತುಂಬೆ ಹೂವ ಮುಡವಳೆ ಕುಂತಿ ಕೇಳೆ ಲಣಿ ತುಂಬೆ ಗಂದ ಇಡೋವಾಳು ಲಣಿ ತುಂಬೆ ಗಂದ ಇಡವಳೆ ಕುಂತಿ ಕೇಳೆ ಅನ್ನು ಕಾಯು ಎಲ್ಲ ನೋಡೆ ಗಂದಲಿಡುವಳೆ ಕುಂತಿ ಕೇಳೆ ಲಣ್ಣು ಕಾಯಲ ತಡಿದಾಳೋ ಲಣ್ಣು ಕಾಯಲ ತಡದಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಲೋತಾಳೋ ಲಣ್ಣು ಕಾಯಲ ತಡದಳೆ ಕುಂತಿ ಕೇಳೆ